आज मैं उनके लिए घर बनवा रहा हूँ। और अब बारी मेरी है समझौता ना करने की, क्योंकि घर जिंदगी में सिर्फ एक ही बार बनता है। तभी तो सीमेंट भी चुना, तो देश का नंबर एक अल्ट्राटेक। घर एक, मौका एक, इसलिए सीमेंट भी देश का नंबर एक अल्ट्राटेक। ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆ ನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನ್ ಅದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ, ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ಆಕಾಶವಾಣಿ ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ, ಕಿರುಧಾನ್ಯಗಳು ಇವು ಸಿರಿಧಾನ್ಯಗಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ವಿಶ್ವಸಂಸ್ಥೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನ ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ. ವಿಶೇಷ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ. ಹಳೆಯ ಹೊನ್ನು. ಹಳೆಯ ಹೊನ್ನು ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಸಿರಿಧಾನ್ಯಗಳ ಮಹತ್ವ ಕುರಿತು ತುಮಕೂರು ಜಿಲ್ಲಾ ಪ್ರಾಂತೀಯ ಸಾವಯವ ಒಕ್ಕೂಟದ ಅಧ್ಯಕ್ಷರಾಗಿರುವ ಗೋವಿಂದರಾಜು ಅವರೊಂದಿಗೆ ಸಂದರ್ಶನ ಭಾಗ 2. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ವಿಶೇಷ ಸರಣಿ ಕಾರ್ಯಕ್ರಮ ಹಳೆಯ ಹೊನ್ನು ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕೆ ದೂರದ ತುಮಕೂರು ಜಿಲ್ಲಾ ಪ್ರಾಂತೀಯ ಸಾವಯವ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಗೋವಿಂದ ರಾಜು ಅವರು ಇದ್ದಾರೆ. ಮೊಬೈಲ್ನಲ್ಲಿ ಅವರು ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಕಳೆದ ಸುಮಾರು 10 ವರ್ಷಗಳಿಂದ ಅವರು ಈ ಸಾವಯವ ಉತ್ಪನ್ನಗಳ ವ್ಯವಹಾರದಲ್ಲಿ ತೊಡಗಿದ್ದಾರೆ. ಸಾವಯವ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡುವುದು, ಮಾರ್ಕೆಟಿಂಗ್ ಮಾಡುವುದು ಮತ್ತು ರೈತರಿಗೆ ಒಳ್ಳೆ ಬೆಲೆ ಒದಗಿಸಿಕೊಡುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸಿರಿಧಾನ್ಯಗಳ ಬಗ್ಗೆ ಕೂಡ ವಿಶೇಷವಾದಂತಹ ಒಲವನ್ನು ತೋರಿಸಿ ಸಿರಿಧಾನ್ಯಗಳ ಉತ್ಪನ್ನಗಳನ್ನು ಕೂಡ ಮಾರಾಟ ಮಾಡುವಂತಹ ಮತ್ತು ಸಿರಿಧಾನ್ಯಗಳ ಬೆಳೆಗಳನ್ನು ಬೆಳೆಯುವಂತಹ ಒಂದು ನಿಟ್ಟಿನೊಳಗೆ ಸಾಕಷ್ಟು ಪ್ರಗತಿಯನ್ನು ಅವರು ಸಾಧಿಸಿದ್ದಾರೆ. ಅವರ ಅನುಭವಗಳು ತಮಗೂ ಕೂಡ ಪ್ರೇರಣೆ ನೀಡಬಹುದು. ಯಾವ ರೀತಿ ಸಿರಿಧಾನ್ಯಗಳ ಒಂದು ಪ್ರಗತಿ ಆಗ್ತಾ ಇದೆ, ನಮ್ಮ ರೈತರು ಸಿರಿಧಾನ್ಯಗಳನ್ನು ಬೆಳೆದು ಯಾವ ರೀತಿ ತಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಬಹುದು, ಅದರ ಜೊತೆಗೆ ಗ್ರಾಹಕರ ಆರೋಗ್ಯವನ್ನು ಕೂಡ ಸುಧಾರಣೆ ಮಾಡುವಂತಹ ಒಂದು ನಿಟ್ಟಿನೊಳಗೆ ಯಾವ ರೀತಿ ತಮ್ಮ ಪಾಲನ್ನು ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಗೋವಿಂದರಾಜ್ ಅವರು ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳುವರಿದ್ದಾರೆ. ಗೋವಿಂದರಾಜ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಗೋವಿಂದರಾಜ್ ಅವರೇ. ಈಗ ಸಿರಿಧಾನ್ಯಗಳ ಕೃಷಿ ಮಾಡುವಲ್ಲಿ ರೈತರ ಒಲವು ಯಾವ ರೀತಿ ಇದೆ, ಅದು ಹೆಚ್ಚಾಗ್ತಾ ಇದೆ ಅಂತ ಅನಿಸ್ತದನೋ, ಅಥವಾ ಅಷ್ಟೇ ಇದೆ ಅಂತ ಅನಿಸ್ತದನೋ, ಅಥವಾ ಮುಂದಿನ ದಿನಗಳಲ್ಲಿ ಇನ್ನು ಇದಕ್ಕೆ ಬಲ ಬರಬಹುದು ಅನ್ನುವಂತಹ ಒಂದು ವಿಚಾರ? ಖಂಡಿತ ಖಂಡಿತ ಸರ್. ನೋಡಿ ಏನಾಯ್ತು ಅಂದ್ರೆ, 2018 ರೈತ ಸಿರಿ ಅಂತೇಳಿ ಕೃಷಿ ಇಲಾಖೆಯಿಂದ ಲಾಂಚ್ ಮಾಡಿದ್ರು. ಸೀಡ್ಸ್ ಎಲ್ಲ ನಾವೇ ಸಪ್ಲೈ ಮಾಡಿ ಸುಮಾರು 25 ಟನ್ ಸೀಡ್ಸ್ ಕೊಟ್ಟಿವಿ ನಮ್ಮ ಜಿಲ್ಲೆ ಅದಿ ಅಂತ. ನಾವು ಸರ್ಕಾರ ಏನ್ ಮಾಡ್ತು, ನಾವು ಅನುದಾನ ಕೊಡ್ತೀವಿ ನೀವು ಬೈ ಮಾಡಿ ಅಂತು. ಆ ಟೈಮಲ್ಲಿ ಸರ್ಕಾರ ಅನುದಾನ ಕೊಡ್ಲಿಲ್ಲ. ಬೆಳೆದಂತ ರೈತರೆಲ್ಲ ನಮಗೆ ದುಂಬಾಲ್ ಬೀಳ್ಬಿಟ್ರು. ನಮ್ಮಲ್ಲಿ ಶಕ್ತಿ ಇರೋಷ್ಟೆಲ್ಲ ನಾವು ಕೊಂಡ್ಕೊಂಡ್ವಿ. ಅದಾದ್ಮೇಲೆ ಏನಾಯ್ತು, 20 ಬೆಳೆಯೋದ್ ಬಿಟ್ಬಿಟ್ರು. 20 ಬೆಳೆಯೋದ್ ಬಿಟ್ರು. ಮತ್ತೆ 21 ಡಿಮ್ಯಾಂಡ್ ಜಾಸ್ತಿ ಆಯ್ತು. ಈಗ ಕಳೆದ ವರ್ಷ ಮಳೆ ಜಾಸ್ತಿ ಆಯ್ತು, ಬೆಳೆಯೋರ ಸಂಖ್ಯೆ ಕಡಿಮೆ ಆಯ್ತು. ಮಳೆ ಜಾಸ್ತಿ ಆಯ್ತು, ರೇಟ್ ಎಲ್ಲ ಸಿಕ್ಕಾಪಟ್ಟೆ ಹೈಕ್ ಆಯ್ತು ಇವಾಗ. ಹಂಗಾಗತ್ತೆ. ಒಂದು ನಮ್ಮ ರೈತರದು ಒಂದೊಂದು ತಪ್ಪೇನಿದೆ, ಯಾರಾದ್ರೂ ಏನಾದ್ರು ಬೆಳೆದ್ರೆ ಎಲ್ಲರೂ ಅದನ್ನೇ ಬೆಳೀತಾರೆ. ಹೌದಲ್ಲ? ಹೌದು. ಈಗ ಒಂದೊಂದ್ಸಾರಿ ವ್ಯತ್ಯಾಸಗಳಾಗತ್ತೆ ಸರ್, ಏನು ಮಾಡ್ಲಿಕ್ಕಾಗಲ್ಲ. ಅಡ್ಡಿಲ್ಲ. ಈಗ ಸಿರಿಧಾನ್ಯಗಳ ವರ್ಷ ಅಂತೇನು ಘೋಷಣೆ ಮಾಡಿದ್ದಾರೆ, ಈ ವರ್ಷ ಯಾವ ರೀತಿ ಸ್ಪಂದನೆ ಇದೆ? ರೈತರ ಸ್ಪಂದನೆ ಇರಬಹುದು ಅಥವಾ ಗ್ರಾಹಕರ ಸ್ಪಂದನೆ ಇರಬಹುದು, ಮತ್ತೆ ನಿಮ್ಮ ಏನು ವ್ಯವಹಾರ ಇದೆ, ಯಾವ ರೀತಿ ಇದಕ್ಕೆ ಸಪೋರ್ಟ್ ಸಿಕ್ಕಿದೆ ಅಥವಾ ಬೆಂಬಲ ಸಿಕ್ಕಿದೆ, ಮುಂದಿನ ದಿನಗಳಲ್ಲಿ ಇದರ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳಬಹುದಾ? ಸರ್, ನನ್ನ ಅನಿಸಿಕೆ ಪ್ರಕಾರ ಭಾರತ ಸರ್ಕಾರ ಮತ್ತೆ ಕರ್ನಾಟಕ ಸರ್ಕಾರ ಆ ಎರಡೂ ಸರ್ಕಾರಗಳು ಕೂಡ ತುಂಬಾ ಒತ್ತನ್ನ ಕೊಡ್ತಿದ್ದಾವೆ. ಕೃಷಿ ಇಲಾಖೆ ಮೂಲಕನೇ ಸಾಕಷ್ಟು ಒತ್ತನ್ನ ಕೊಡ್ತಿದ್ದಾರೆ. ಈಗ ನೋಡಿ ಅವ್ರು 2.5 ಎಕರೆ ನಲ್ಲಿ ಒಂದ್ ಹೆಕ್ಟೇರ್ ನಲ್ಲಿ ಆ ಮಿಲೆಟ್ ಅನ್ನು ಬೆಳೆದ್ರೆ 1,000 ರೂಪಾಯಿ ಸರ್ಕಾರ ಪ್ರೋತ್ಸಾಹ ಧನ ಕೊಡುತ್ತೆ. ಹೌದು, ಕೃಷಿ ಇಲಾಖೆ ಮೂಲಕ ಅಂದ್ರೆ ಅವರು ರಿಜಿಸ್ಟರ್ ಮಾಡಿರ್ಬೇಕು ಸರ್ ಇಲಾಖೆನಲ್ಲಿ, ಸ್ವಿಂಗ್ ಮಾಡೋ ಟೈಮಲ್ಲಿ ರಿಜಿಸ್ಟರ್ ಮಾಡಿರ್ಬೇಕು, ಇಲ್ಲ ಅಂದ್ರೆ ಬರೋದಿಲ್ಲ ಅಮೌಂಟ್. ಕೆಲವು ಸಾರಿ ರೈತರು ರಿಜಿಸ್ಟರ್ ಮಾಡಿರೋದಿಲ್ಲ, ನಮಗ್ ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಬರ್ಲಿಲ್ಲ ಅಂತಾರೆ ಅಂತಾರೆ. ಮೇಡಮ್, ಪ್ರತಿಯೊಬ್ಬ ರೈತರಿಗೂ ನಾವು ಮೆಸೇಜ್ ಹಾಕಿರ್ತೀವಿ, ಅವ್ರು ನೋಡ್ಕೊಂಡಿರೋದಿಲ್ಲ, ಕೆಲವು ಸಾರಿ ಫಾಲೋಅಪ್ ಮಾಡಿರೋದಿಲ್ಲ ಅಂತವ್ರಿಗೆ ತೊಂದರೆ ಆಗುತ್ತೆ. ಕೆಲವು ಸಾರಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರ್ತವೆ ಸರ್, ಏನು ಮಾಡ್ಲಿಕ್ಕಾಗಲ್ಲ. ಈಗ ಸಿರಿಧಾನ್ಯಗಳನ್ನ ಬೆಳೆಯುವಂತವರಿಗೆ ನಿಮ್ಮ ಒಕ್ಕೂಟ ಯಾವ ರೀತಿ ಬೆಂಬಲ ನೀಡ್ತಾ ಇದೆ, ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಇದನ್ನೇ ಬೆಳಕೊಂಡು ಹೋಗಬೇಕು, ಮತ್ತ ಗ್ರಾಹಕರಿಗೆ ಒಳ್ಳೆ ವಿಷಮುಕ್ತವಾದಂತಹ ಒಂದು ಆಹಾರ ಅಲ್ಲದೆ ಶಕ್ತಿಯುತವಾದಂತಹ ಒಂದು ಆಹಾರ ನೀಡುವಂತಹ ಒಂದು ನಿಟ್ಟಿನೊಳಗೆ ಯಾವ ರೀತಿ ತಾವು ಯೋಜನೆಗಳನ್ನು ಹಾಕೊಂಡಿರಿ ಸರ್? ನಮ್ಮಲ್ಲಿ ಒಂದು 30% ಫಾರ್ಮರ್ಸ್ ಫಸ್ಟ್ ನಾವು ಅವ್ರಿಗೆ ಹೇಳ್ಕೊಡೋದ್ರಿಂದ ನೀವ್ ತಿನ್ನಿ, ಮೊದಲು ಸಿರಿಧಾನ್ಯಗಳನ್ನ ತಿನ್ನೋದ್ ನೀವು ಅಭ್ಯಾಸ ಮಾಡ್ಕೊಳ್ಳಿ, ಮಕ್ಳಿಗೆ ಅಭ್ಯಾಸ ಮಾಡ್ತೀನಿ ನೀವು. ಯಾಕೆಂತಂದ್ರೆ ಅದು ಸ್ವಲ್ಪ ನಮ್ಮ ಇವತ್ತಿನ ಏನ್ ಅಡ್ವಾನ್ಸ್ ಫುಡ್ ಇದೆ ಇದಕ್ಕೆ ಹೋಲಿಸಿದ್ರೆ ಮಕ್ಳುಗಳು ತಿಂತಕ್ಕಂಥದ್ದು ಕಡಿಮೆ ಹಾಗಾಗಿದೆ. ಅದಕ್ಕೋಸ್ಕರ ಮಕ್ಳಿಗೆ ಅದನ್ನ ಅಭ್ಯಾಸ ಮಾಡ್ತೀನಿ ನೀವು, ಮೊದಲು ನೀವು ತಿಂದ ಆರೋಗ್ಯವಂತರಾಗಿ ಆನಂತರ ಮಾರ್ಕೆಟಿಂಗ್ ಮಾಡಿ. ನಾವು ಇಷ್ಟೇ ಹೇಳ್ಕೊಡ್ತೀವಿ, ಮೊದಲು ನೀವು ಬೆಳೀರಿ, ನೀವು ಬೆಳೆದು ನೀವು ತಿಂದ ಆರೋಗ್ಯವಂತರ ಹೆಚ್ಚಾಗಿದ್ದನ್ನ ಮಾರಾಟ ಮಾಡಿ ಅದನ್ನ ಹೇಳ್ತೀವಿ. ಯಾಕಂದ್ರೆ ನಾವೇ ಆರೋಗ್ಯ ಇಲ್ಲ ಅಂತ ಅಂದ್ರೆ ನಾವು ಬೇರೆಯವ್ರಿಗೆ ಹೇಳಕ್ ಏನಿರುತ್ತೆ? ಹೌದಲ್ವಾ ಸರ್? ಹಂಗಾಗಿ ಈಗ ಬಹಳಷ್ಟು ಜನ ನಮ್ಮ ಹತ್ರ ಹೇಳ್ತಿರ್ತಾರೆ, ಬರ್ತಿರ್ತಾರೆ. ಈಗ ನಾವು ಪೌಡರ್ ಮಿಲೆಟ್ ಮಿಕ್ಸ್ ಪೌಡರ್ ಸುಮಾರು 200 ಜನ ಹೋಮ್ ಡೆಲಿವರಿ ಕೊಡ್ತೇವೆ ನಾವು. ಅವ್ರು ಒಂದ್ ವಾರ ಮುಂಚೆ ನಮ್ಗೆ ಹೇಳ್ತಾರೆ, ನಮ್ದು ಮುಗಿತಾ ಇದೆ, ನಮ್ಗೆ ಇಂಥ ದಿವಸ ನೀವು ಕಳ್ಸಿಕೊಡಿ ಅಂತ ಹೇಳಿ. ಆಮೇಲೆ ಒಬ್ಬರ ಮೇಲೆ ನಾನು ಒಂದು ಪ್ರಯೋಗ ಮಾಡಿದೀನಿ, ಆತ BP ಶುಗರ್ ಎಲ್ಲ ಇದ್ದಂತವ್ರು, ಕೃಷ್ಣಪ್ಪ ಅಂತ ಹೇಳಿ, ಕಂಪ್ಲೀಟ್ ಮಾತ್ರೆ ತಿನ್ನೋದನ್ನ ನಿಲ್ಸಿದ್ದಾರೆ. ನಮ್ ಮಿಲೆಟ್ ಪೌಡರ್ ಗಳನ್ನ ಕೊಡ್ತೇನೆ ಅವ್ರಿಗೆ ನಿಯಮಿತವಾಗಿ. ಅವರು ಸ್ಟಾರ್ಟ್ ಮಾಡಿದ್ರು ವಿತಿನ್ 6 ಮಂತ್ ಅಲ್ಲಿ ಅವರಿಗೆ BP ಶುಗರ್ ಎಲ್ಲ ಕಂಟ್ರೋಲ್ ಬಂದಿದೆ. ನಾನ್ ಪ್ರಾಕ್ಟಿಕಲ್ ಆಗಿ ಡಾಕ್ಟರ್ ಗಿಂತ ಹೆಚ್ಚ ಒಬ್ಬ ಡಾಕ್ಟರ್ ಹೇಳಿದ್ದಾರೆ, ನೀನ್ ಏನ್ ತಿಂತೀಯ ಅಂದಾಗ ಈ ತರ ಒಬ್ರು ನಮ್ಗೆ ಮಿಲೆಟ್ ಬಗ್ಗೆ ಸಜೆಸ್ಟ್ ಮಾಡ್ತಿದ್ದೇನೆ, ಒಳ್ಳೆ ಕೆಲಸ ನಾನು ಹಾಸ್ಪಿಟಲ್ ಮೂಲಕನೇ ಕೂಡ ಇದ್ ಮಾಡ್ತೀನಿ ಅಂತ ಹೇಳುವ ಗಂಗಾ ಹಾಸ್ಪಿಟಲ್ ಅಂತ ಹೇಳಿ ತುಮಕೂರ್ನಲ್ಲಿ ಒಂದು, ಅಲ್ಲಿ ಬಂದಂತ ಅವ್ರಿಗೆ ಎಲ್ರಿಗೂ ಕೂಡ ಮಿಲೆಟ್ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ ಏನೇ. ಆ ತರ ಒಂದು ಬೆಳವಣಿಗೆ ಆಗಿದೆ. ಅಡ್ಡಿಲ್ಲ. ಈಗ ಏನು ರೈತರು ಸಿರಿಧಾನ್ಯಗಳನ್ನು ಬೆಳೆದ್ರೆ ಅವರ ಆದಾಯ ಹೆಚ್ಚಿ ಅವರ ಒಂದು ಏನು ಸಾಮರ್ಥ್ಯ ಏನಿದೆ ಅಂದ್ರೆ ಹಣಕಾಸಿನ ಸಾಮರ್ಥ್ಯ ಆದಾಯ ಸಾಮರ್ಥ್ಯ ಹೆಚ್ಚಾಗಿ ಅವರು ಒಳ್ಳೆ ಬಾಳನ ಬದುಕಬಹುದು ಅಂತ ಹೇಳಿ ಅನ್ನುವಂತ ಒಂದು ವಿಚಾರದಲ್ಲಿ. ಖಂಡಿತ ಖಂಡಿತ ನೋಡಿ, ಅವರು ಬೆಳಿತೀವಿ ಅಂದಾಗ ಸೀಡ್ಸ್ ನಾವೇ ಕೊಡ್ತೇವೆ, ಮತ್ತೆ ಕೊಂಡ್ಕೋತೀವಿ ನಾವೇನೆ, ನಾವ್ ತಿಂತೀವಿ ಅಂದವ್ರಿಗೆ ಪ್ರೊಸೆಸಿಂಗ್ ಮಾಡ್ಕೊಡ್ತೇವೆ, ಅವರೇ ಮೊದಲು ಪ್ರೊಸೆಸಿಂಗ್ ಮಾಡ್ತಾರೆ. ಈಗ ಒಂದು ಒಂದು ಎಕ್ಸಾಂಪಲ್ ಹೇಳಿದ್ರು, ಪಾವಗಡದ ಒಬ್ಬ XML ಇದಾರೆ, ಸಿಮ್ರಾಯ ಪಟೇಲ್, ಅವರು ಸುಮಾರು 50 ಎಕರೆ ಜಮೀನ್ ಇದೆ, ಅಷ್ಟರಲ್ಲೂ ಮಿಲೆಟ್ ಬೆಳಿತಾರೆ ಅವರು. ಅವರು ಒಂದೊಂದ್ ಸಾರಿಗೆ 10-10 ಕ್ವಿಂಟಲ್ ಪ್ರೊಸೆಸಿಂಗ್ ಮಾಡಿಸ್ಕೊಂತಾರೆ, ನಮ್ಮಲ್ಲಿ ಮಿಲ್ಲಿಂಗ್ ಮಾಡಿಸ್ಕೊಂತಾರೆ. ಅವ್ರೊಬ್ಬರೇ ತಿನ್ನೋದಿಲ್ಲ, ಅವ್ರ ಸಂಬಂಧಿಕರಿಗೆಲ್ಲ 55 kg ಫ್ರೀ ಕೊಡ್ತಾರೆ. ಅಡ್ಡಿಲ್ಲ, ತುಂಬಾ ಚೆನ್ನಾಗಿ ಅವರ ಆರೋಗ್ಯ ಎಲ್ಲ ಕೂಡ ಸುಧಾರಿಸಿದೆ, ಅವ್ರು ಬಂದು ಹೇಳ್ತಿರ್ತಾರೆ ನಮ್ಗೆ. ಮೈನ್ ನಮ್ಗೆ ಏನ್ ಗೊತ್ತ, ಇದು ಪ್ರಚಾರ ಆಗ್ಬೇಕು ಅಂತ ಅಂದಾಗ ಒಂದ್ ಸ್ವಲ್ಪ ಪ್ರಚಾರ ಕೂಡ ಬಹಳ ಮುಖ್ಯ, ಜನಗಳಿಗೆ ಅವೇರ್ನೆಸ್ ಬರಬೇಕು ಅಂತ. ಸರ್ಕಾರ ಕೂಡ ಅದನ್ನ ಒಂದಷ್ಟು ಪ್ರಚಾರ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ಬೇಕು. ನಾವು ಮಾಡಿದ್ರೆ ಸಾಕಾಗೋದಿಲ್ಲ, ಸರ್ಕಾರ ಕೂಡ ಅದನ್ನ ಮಾಡ್ಬೇಕು. ಈಗ ಈಗ ಆಕಾಶವಾಣಿಗಳಲ್ಲಿ ಸಾಕಷ್ಟು ತಾವು ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದನ್ನ, ರೈತರೊಂದಿಗೆ ಸಂವಾದಗಳು ಮಾಡ್ತಿರ್ತೀರಿ ಆಗಾಗ, ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ. ಗೋವಿಂದರಾಜ್ ಅವರೇ, ತಮ್ಮ ಗಮನಕ್ಕೆ ಇರಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಈಗ ನಮ್ಮ ಎಲ್ಲ ಆಕಾಶವಾಣಿ ಕೇಂದ್ರಗಳು ವಿಶೇಷವಾಗಿ ಸಿರಿಧಾನ್ಯಗಳ ಮೇಲೆ ಸಾಕಷ್ಟು ಒತ್ತನ್ನು ಕೊಡ್ತಾ ಇದ್ದಾವೆ, ಸರಣಿಗಳನ್ನು ಪ್ರಸಾರ ಮಾಡ್ತಾ ಇದ್ದಾವೆ ಎಲ್ಲ ಕೇಂದ್ರಗಳು. ಕರ್ನಾಟಕದೊಳಗೆ ಏನು ಸುಮಾರು 14 ಕೇಂದ್ರಗಳಿದ್ದಾವೆ, ಸಿರಿಧಾನ್ಯಗಳ ಮೇಲೆ ಸಾಕಷ್ಟು ಸರಣಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾವೆ. ಅವರವ್ರ ಲೋಕಲ್ ಏರಿಯಾದೊಳಗೆ ಏನೇನು ರೈತರು ಬೆಳೀತಾ ಇದ್ದಾರೆ, ಮತ್ತೆ ಯಾವ ಸಂಸ್ಥೆಗಳಿರ್ಬೋದು, ಮತ್ತೆ ಇಂಥ ತಮ್ಮಂತಹ ಸಂಸ್ಥೆಗಳಿರ್ಬೋದು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದನ್ನ ಜನರಿಗೆ ಪರಿಚಯ ಮಾಡಿಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾವೆ. ಅದರಿಂದಾಗಿ ಸಾಕಷ್ಟು ಜನರಿಗೆ ಇದು ಒಂದು ಪ್ರೇರಣೆ ಕೂಡ ಆಗಿದೆ. ರೈತರ ಬೆಳೆಯುವಂತಹ ಒಂದು ಏನು ಕೆಲಸ ಇದೆ ಅದು ಹೆಚ್ಚಿನ ಸಂಖ್ಯೆಯೊಳಗೆ ಅವರು ಬರ್ತಾ ಇದ್ದಾರೆ ಇತ್ತೀಚಿನ ದಿವಸದಲ್ಲಿ. ಮುಂದಿನ ದಿನಗಳಲ್ಲಿ ಸಹಿತ ಈಗೇನು ತಾವು ಉತ್ಪನ್ನಗಳನ್ನು ಹೇಳಿದ್ರಿ, ಸಂಸ್ಕರಣೆ ಮಾಡಿ ಮಾರಾಟ ಮಾಡುವಂತಹ ಏನು ತಿಂಡಿ ತಿನಿಸುಗಳ ಒಂದು ಶ್ರೇಣಿ ಇದೆ ಅದು ಹೆಚ್ಚಾಯಿತು ಅಂತಂದ್ರೆ ಸಾಕಷ್ಟು ಜನರು ಇದರೊಳಗೆ ಆಕರ್ಷಿತರಾಗಿ ಅದನ್ನ ಉಪಯೋಗ ಮಾಡುವಂಥದ್ದು ಬಳಸುವಂಥದ್ದು ಅವರಲ್ಲಿ ಅಂದ್ರೆ ಈ ಆಹಾರ ನಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡ್ತದೆ ಅನ್ನುವಂಥ ಒಂದು ನಿಟ್ಟಿನೊಳಗೆ ಎಲ್ಲ ಸಾಕಷ್ಟು ತಿಳುವಳಿಕೆ ಆಗಿದೆ ಜನರಿಗೆ, ಅವ್ರು ಬಳಸುವಂತದ್ದಿದೆ. ಆದ್ರೆ ಇಲ್ಲಿ ನಮಗ್ ತಿಳಿದು ಬಂದಂತದ್ದು ಏನಪ್ಪ ಅಂತಂದ್ರೆ ಸಾಕಷ್ಟು ಪ್ರಮಾಣದೊಳಗೆ ಇನ್ನೂ ಉತ್ಪಾದನೆ ಆಗ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ. ಎಷ್ಟು ಬೇಡಿಕೆ ಇದೆ ಅಷ್ಟು ಬೇಡಿಕೆ ಪೂರೈಸುವಂತ ಒಂದು ಕೆಲಸ ಬಹಳ ಕಷ್ಟ ಆಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರಿ. ಖಂಡಿತ ಖಂಡಿತ. ಯಾಕೆ ನೋಡಿ ನಾನೊಂದು ಒಂದು ಅಂಶ ಹೇಳ್ತೀನಿ, ಮಿಲೆಟ್ ನಮ್ಮಲ್ಲಿ ಬೆಳೀತಾರೆ ಸರ್, ನಮ್ಮಲ್ಲಿ ಅಡ್ವಾನ್ಸ್ ಮಿಷಿನರೀಸ್ ಇಲ್ಲ. ಬೆಳೆಯೋದು ಕರ್ನಾಟಕದಲ್ಲಿ, ಅದು ಹೋಗಿ ಪ್ರೊಸೆಸಿಂಗ್ ಆಗೋದು ತಮಿಳ್ನಾಡು, ಮತ್ತೆ ಕರ್ನಾಟಕ ಬಂದ್ರೆ ಡಬಲ್ ರೇಟ್ಗೆ ಅದು ಸೇಲ್ ಆಗುತ್ತೆ. ಅದು ಹಾಕ್ಬಾರ್ದು ನಮ್ಮಲ್ಲಿ. ಅದಕ್ಕೆ ಸರ್ಕಾರ ಒಂದು ಹೈಯರ್ ವರ್ಷನ್ ಮಿಷಿನ್ಸ್ ಎಲ್ಲ ಹಾಕಿ ಇಲ್ಲೇ ಕೂಡ ನಾವು ಪ್ರೊಸೆಸಿಂಗ್ ಮಾಡಿ ಇಲ್ಲೇ ಮಾರಾಟ ಮಾಡಬೇಕು ಅಂತಕ್ಕಂತ ಗಮನವನ್ನ ನಾವು ಸೆಳೆದಿದ್ದೇವೆ. ಮೊನ್ನೆ ಕೂಡ ಹೊಸ ಕೃಷಿ ಮಂತ್ರಿಗಳಿಗೆ ಇದನ್ನೆಲ್ಲ ಕೂಡ ಅವ್ರ ಗಮನಕ್ಕೆ ಹಾಕಿದ್ದೇವೆ ನಾವು. ಇದಾಗ್ಬೇಕು ಸರ್, ಬೆಳೆಯೋದು ನಮ್ಮಲ್ಲಿ, ಅದು ಪ್ರೊಸೆಸಿಂಗ್ ಆಗೋದು ತಮಿಳ್ನಾಡಲ್ಲಿ, ಮತ್ತೆ ಇಲ್ಲಿ ಡಬಲ್ ರೇಟಿಗೆ ಬರುತ್ತೆ. ಅದು ಹಾಕ್ಬಾರ್ದು, ನಮ್ಮ ರೈತರಿಗೆ ಅದು ನಷ್ಟ ಆಗ್ತಾ ಇದೆ ಅಂತೇಳಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತೇಳಿ ಮೊನ್ನೆ ಕೃಷಿ ಸಚಿವರು ಕೂಡ ಮೊನ್ನೆ ಕೂಡ ಲಾಸ್ಟ್ ವೀಕ್ ಅವರನ್ನು ಭೇಟಿಯಾದಾಗ ಹೇಳಿದಾರೆ ಅವರು. ಈಗ ಇದ್ರ ಬಗ್ಗೆ ಶೀಘ್ರವಾಗಿ ಮೀಟಿಂಗ್ ಕರೀಲಿಕ್ಕೂ ಹೇಳಿದ್ದಾರೆ. ಯಾರ್ಯಾರು ಇದ್ರ ಬಗ್ಗೆ ಏನೇನ್ ಸಲಹೆಗಳನ್ನು ಕೊಡ್ಲಿಕ್ಕೆ ಅವಕಾಶ ಇದೆ, ನಾನು ಕ್ರಮ ಕೈಗೊಳ್ತೇನೆ ಅಂತಕ್ಕಂತ ಒಂದು ಉತ್ತಮವಾದಂತ ಅಭಿಪ್ರಾಯವನ್ನು ಮೊನ್ನೆ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಈಗ ಒಕ್ಕೂಟದ ವತಿಯಿಂದನೇ ಇಂತಹ ಯೂನಿಟ್ ಗಳನ್ನು ಹಾಕಬಹುದಲ್ಲ, ಅಡ್ವಾನ್ಸ್ಡ್ ಏನ್ ಮಷಿನರಿ ಇದೆ. ಆಮೇಲೆ ಈ PMFMA ಸ್ಕೀಮ್ ಅಲ್ಲಿ ಕೂಡ 50% ಡಿಸ್ಕೌಂಟ್ ಅಲ್ಲಿ ಕೂಡ ಪ್ರೊಸೆಸಿಂಗ್ ಯೂನಿಟ್ ಗಳಿಗೆ ವ್ಯಾಲ್ಯೂ ಹೈಡೆಡ್ ಮಾಡ್ಲಿಕ್ಕೆ, ಅದನ್ನ ಮಾರಾಟ ಮಾಡ್ಲಿಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರನೇ ಕೂಡ ಒಂದು ಸಹಾಯಧನ ಕೊಡುತ್ತೆ. 50% ಈಗ ನೀವು 500,000 ಅವನು ಒಂದು ಮಿಷಿನರಿ ಸಾಕ್ತಾನೆ ಅಂದ್ರೆ 2.5 ಲಕ್ಷ ಸರ್ಕಾರ ಕೊಡುತ್ತೆ, 40% ಅನ್ನ ಬ್ಯಾಂಕ್ ಸಾಲ ಕೊಡುತ್ತೆ, 10% ಅನ್ನ ರೈತ ಹಾಕ್ತದೆ, ಬ್ಯಾಕ್ ಎಂಡ್ ಸಬ್ಸಿಡಿ ಕೊಡುತ್ತೆ ಸರ್ಕಾರ. ಈಗ ಅಂತ ಯುವಕರು ಯಾರಾದ್ರೂ ತಯಾರಾದ್ರೆ ಅಂತವರಿಗೆ ಈ ಸಿರಿಧಾನ್ಯಗಳ ಸಂಸ್ಕರಣೆ ಒಳಗ ಆಮೇಲೆ ಬೆಳೆ ಬೆಳೆಯುವಲ್ಲಿ ತಾವು ಸಹಾಯ ಮಾಡಬಹುದಾ? ಖಂಡಿತ ಸರ್, ನೋಡಿ ನಾವು ಸಾಕಷ್ಟು ಜನಕ್ಕೆ ಎಣ್ಣೆಗಾಣಗಳನ್ನ ಹಾಕಿಸ್ಕೊಟ್ಟಿದ್ದೆ ನಾನು. ಎಣ್ಣೆಗಾಣ, ಕೊಬ್ಬರಿ ಎಣ್ಣೆ ಮಾಡೋದು, ಕಡಲೆಕಾಯಿ ಎಣ್ಣೆ ಮಾಡತಕ್ಕಂಥದ್ದು, ಈಗೆಲ್ಲ ನಾವು ನೋಡಿ ಆರೋಗ್ಯ ಕೆಡಲಿಕ್ಕೆ ಅದು ಒಂದು ಕಾರಣ. ನಾವೇನು ಪ್ಯಾಕೆಟ್ ಹಾಲುಗಳ ಎಣ್ಣೆಯನ್ನ ತಿಂತೇವೆ ತಮ್ಗೆಲ್ಲ ಗೊತ್ತಿದೆ, ಅದೆಲ್ಲ ಕೂಡ ಬರೀ ನಮಗ್ ಏನೋ ಪೆಟ್ರೋಲಿಯಂ ಪ್ರಾಡಕ್ಟ್ ಇದಕ್ಕೆ ಫ್ಲೇವರ್ ಹಾಕಿರ್ತಾರೆ. ಮೇಯ್ನು ನೀರು ಮತ್ತು ಆರೋಗ್ಯ ಎಣ್ಣೆಯಿಂದಾನೆ ಆರೋಗ್ಯ ಕೆಡ್ತಾ ಇರೋದು. ಅದಕ್ಕೆ ನಮ್ಮ ಭಾಗದಲ್ಲೆಲ್ಲ ಮ್ಯಾಕ್ಸಿಮಮ್ ಎಣ್ಣೆ ಗಣಗಳನ್ನ ಹಾಕಿದೆ. ರೈತರೇ ಕೂಡ ಈಗ ನಮ್ಮ ಹಳ್ಳಿನಲ್ಲಿ 50% ಫಾರ್ಮರ್ಸ್, ಅವ್ರದೇ ಕೊಬ್ಬರಿ ಇರುತ್ತೆ, ಅವ್ರದೇ ಕಡಲೆ ಬೀಜ ಇರುತ್ತೆ, ಎರಡು ಮಿಕ್ಸ್ ಮಾಡಿ 50% ಹಾಕಂತಾರೆ, ಅವ್ರದೇ ಎಣ್ಣೆ ತಯಾರು ಮಾಡ್ಕೊಂಡು ಬಹಳಷ್ಟು ಜನ ಆರೋಗ್ಯ ಸುಧಾರಣೆ ಆಗಿದೆ. ಅಡ್ಡಿಲ್ಲ. ಈಗ ಗೋವಿಂದರಾಜ್ ಅವರೇ, ಈ ಏನು 10,500 ಎಕರೆ ಪ್ರದೇಶದಲ್ಲಿ ಸಿರಿಧಾನ್ಯಗಳನ್ನ ಈಗ ಬೆಳೀತಾ ಇದ್ದೀರಿ ತಾವು, ಹೌದಾ? ಇನ್ ಮುಂದಿನ ದಿನಗಳಲ್ಲಿ ಇನ್ನು ಎಷ್ಟರ ಮಟ್ಟಿಗೆ ಇದನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂತಹ ಒಂದು ಯೋಜನೆಯನ್ನ ಅಥವಾ ಒಂದು ಗುರಿಯನ್ನ ಹೊಂದಿರಿ ತಾವು? ನಾವು ಮ್ಯಾಕ್ಸಿಮಮ್ ಅಂತ ಅಂತಾರೆ ನೋಡಿ, ಇದಕ್ಕೆ ಈ ಕಾರಣಕ್ಕೋಸ್ಕರನೇ ನಾವು ಒಂದ್ಸಾರಿ ಸಮೀಕ್ಷೆಯನ್ನ ಮಾಡಿಸಿದ್ವಿ ಶಿವಶಂಕರ ರೆಡ್ಡಿ ಅವರು ಮಂತ್ರಿಯವರು ಇದ್ದಾಗ. ಅಂಗನವಾಡಿಗೆ ಮತ್ತೆ ಮಿಡ್ ಡೇ ಮೀಲ್ ಗೆ ವೀಕ್ಲಿ ಒಂದ್ಸು ಮಿಲೆಟ್ ಅನ್ನ ಕೊಡ್ಬೇಕು, ಮಕ್ಕಳಿಂದಾನೇ ಅದನ್ನ ರೂಢಿ ಮಾಡ್ಬೇಕು, ಅಭ್ಯಾಸ ಮಾಡ್ಬೇಕಂತ ದೃಷ್ಟಿ ಇಟ್ಕೊಂಡು ಮಾಡಿದಾಗ ನಮ್ಮಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು ತಾವ್ ಹೇಳಿದಾಗೆ ಬೆಳೀತಕ್ಕಂಥ ಪ್ರಮಾಣ ತುಂಬಾ ಕಡಿಮೆ ಇದೆ, ತುಂಬಾ ಕಡಿಮೆ ಇದೆ. ನಾವೇನಾದ್ರು ಒಂದು ದಿವಸಕ್ಕೆ ಒಂದ್ ವೀಕ್ಲಿ ಒಂದು ದಿವಸಕ್ಕೆ ಒಂದ್ ಟೈಮ್ಗೆ ನಾವು ಮಿಡ್ ಡೇ ಮೀಲ್ಗೋ ಅಥವಾ ಅಂಗನವಾಡಿಗೋ ಕೊಡ್ಬೇಕು ಅಂತ ಅಂತ ಅಂದಾಗ ನಮ್ಮಲ್ಲಿ ಇರ್ತಕ್ಕಂಥ ಉತ್ಪಾದನೆಗೆ ಕ್ಯಾಲ್ಕುಲೇಟ್ ಮಾಡಿದಾಗ ತುಂಬಾ ಕಡಿಮೆ ಇತ್ತು. ಹಾಗಾಗಿ ಇದನ್ನ ಅವೇರ್ನೆಸ್ ಅನ್ನ ಇಲಾಖೆನೂ ಮೂಡಿಸ್ತಾ ಇದೆ, ನಾವು ಕೂಡ ಮೂಡಿಸ್ತಾ ಇದೆ. ಅದಾಗ್ಬೇಕು ಸರ್. ರೈತ ಯಾವಾಗ್ಲೂ ಏನ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ ಅಂದ್ರೆ ತನ್ನ ವೆಚ್ಚಕ್ಕಿಂತ ಅಧಿಕ ಆದಾಯ ಬರಬೇಕು. ಹೌದಲ್ಲ, ಇದೆ ಸಾವಯವದಲ್ಲಿ ಇದೆ, ಯಾಕಂದ್ರೆ ಇದರಲ್ಲಿ ವೆಚ್ಚನೇ ಕಡಿಮೆ. ಯಾಕಂದ್ರೆ ಯಾವ್ದೇ ನಾ 2,000 ರೂಪಾಯಿ ಕೊಟ್ಟು ಒಂದು ಮೂಟೆ ಗೊಬ್ಬರ ತರ ಅಂತ ಅವಶ್ಯಕತೆ ಇಲ್ಲ, ಕೊಟ್ಟಿಗೆ ಗೊಬ್ಬರನೇ ಮಾಡ್ಬೇಕು. ಮೇನ್ ಬೇಸಿಕಲಿ ರೈತ ಅಂತ ಅನ್ನಿಸ್ಕೊಂಡು ಅವನಿಗೆ ಮನೇಲಿ ಜಾನುವಾರು ಇರ್ಬೇಕು. ಜಾನುವಾರು ಇಲ್ದಾನೆ ಹೋದ್ರೆ ಅದ ರೈತನೇ ಅಲ್ಲ ನಮ್ಮ ಪ್ರಕಾರ. ಹೌದಲ್ಲ, ಈಗ ಸಿರಿಧಾನ್ಯ ಬೆಳಿಬೇಕು ಅನ್ನೋಂಥವರಿಗೆ ಮತ್ತೆ ಆ ಸಿರಿಧಾನ್ಯಗಳ ಉತ್ಪನ್ನಗಳನ್ನೇನು ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಕೊಂಡಿರ್ತಾರೆ, ಅವರಿಗೆ ತಾವು ಏನ್ ಹೇಳ ಬಯಸ್ತೀರಿ? ಸರ್, ನಾವು ಅವ್ರಿಗೆ ಸಜೆಸ್ಟ್ ಮಾಡಿದ್ವಿ, PMFMA ಸ್ಕೀಮ್ ಇದೆ, ಅದು ರೈತ ಬೆಳೆದ ಅಂತ ಅಂದ್ರೆ ತಾನೇ ಕೂಡ ಒಂದು ಸಣ್ಣ ಸಣ್ಣ ಯೂನಿಟ್ ಗಳನ್ನ ಹಾಕೊಂತೀವಿ ಅಂತಾನೆ ಸರ್ಕಾರ ಹಣ ಕೊಡ್ಲಿಕ್ಕೆ ರೆಡಿ ಇದೆ 50% ಸಬ್ಸಿಡಿನಲ್ಲಿ. ಅಂತವ್ರಿಗೆ ಬಹಳಷ್ಟು ಜನಕ್ಕೆ ನಾವು ಸಪೋರ್ಟ್ ಮಾಡಿದ್ದೇವೆ, ಅಡ್ಡಿಲ್ಲ, ಬಹಳಷ್ಟು ಜನಕ್ಕೆ ತರಬೇತಿ ಕೊಟ್ಟಿದ್ದೇವೆ. ಆಮೇಲೆ ನಾವು ಕೂಡ ಪ್ರತಿಯೊಬ್ಬ ರೈತರಿಗೂ ಕೂಡ ನಮ್ಮ ಒಕ್ಕೂಟಗಳು ಪ್ರಾರಂಭ ಆದಾಗ್ಲಿಂದ ಸುಮಾರು ತರಬೇತಿಗಳನ್ನ ವರ್ಷಕ್ಕೆ ಕನಿಷ್ಠ ಅಂದ್ರೆ 4 ತರಬೇತಿ ಕೊಡ್ತೇವೆ ಒಂದೊಂದು ಹಳ್ಳಿನಲ್ಲಿ. ಮತ್ತೆ ಎಕ್ಸ್ಪೋಸರ್ ವಿಸಿಟ್ಸ್ ಕೂಡ ಮಾಡಿದ್ದೇವೆ ನಾವು. ಈಗ IAMR ಹೈದರಾಬಾದ್ ಮಿಲಿಟರಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಕರ್ಕೊಂಡೋಗಿದ್ವಿ, ಎಲ್ಲ ರೈತರನ್ನು ಕರ್ಕೊಂಡೋಗಿ 2 ದಿನ ಅಲ್ಲಿನ ಎಲ್ಲ ಆಗ್ತಕ್ಕಂತ ಇದನ್ನೆಲ್ಲ ಕೂಡ ಅವ್ರಿಗೆ ನೋಡ್ತಿದ್ದೇವೆ. ಸಾಕಷ್ಟು ಇನ್ಸ್ಪೈರ್ ಕೂಡ ಆಗಿದ್ದಾರೆ ಕೆಲವು ಫಾರ್ಮರ್. ಈಗ ಸದಸ್ಯರಲ್ಲದ ರೈತರು ತಮಗೆ ತಮ್ಮ ಸಿರಿಧಾನ್ಯಗಳ ಬೆಳೆಗಳನ್ನ ಉತ್ಪನ್ನಗಳನ್ನು ಕೊಡಬೇಕು ಅಂತಂದಾಗ ಅವರ ಉತ್ಪನ್ನವನ್ನ ತಾವು ಖರೀದಿ ಮಾಡ್ತೀರಿ? ಮಾಡ್ತೀವಿ ಸರ್, ಮಾಡ್ತೀವಿ. ಯಾಕಂದ್ರೆ ಅದು ಸರ್ಟಿಫಿಕೇಟ್ ಇರೋದಿಲ್ಲ, ಯೂರಿ ಸರ್ಟಿಫಿಕೇಟ್ ಇರುತ್ತೆ, ಅದು ಕೂಡ ಇರುತ್ತೆ. ನಮ್ಗೆ ಎರಡು ತರದ ಮಾರ್ಕೆಟ್ ಇದೆ, ಸರ್ಟಿಫಿಕೇಶನ್ ಇರ್ತಕ್ಕಂಥದ್ದು ಇಲ್ಲದೆ ಇರೋದು ಎರಡು ಇದೆ. ಈಗ ಕೆಲವರು ಬರ್ತಾರೆ ನಮ್ಗೆ ಬೈಯರ್ಸ್, ನಮ್ಗೆ ಯಾವ ಸರ್ಟಿಫಿಕೇಶನ್ ಬೇಡ ಸರ್ ಹಾಗೆ ಕೊಡಿ ಅಂತ, ಅವ್ರಿಗೆ ಅದನ್ನು ಕೊಡ್ತೇವೆ. ಅಂದ್ರೆ ಯಾರಾದ್ರೂ ತಮಗೆ ಸಂಪರ್ಕ ಮಾಡಿ ತಮ್ಮ ಬೆಳೆಯನ್ನ ಮಾರಾಟ ಮಾಡ್ಕೊಳ್ಬಹುದು? ಹೌದು ಹೌದು, ಯಾರಿಗೆ ಬೇಕಾದ್ರೂ ನಮ್ ನಂಬರ್ ಕೊಡ್ಬೋದು. ಒಳ್ಳೇದು, ಸರ್ ಏನಿಲ್ಲ ಸರ್, ಅದೇ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಚಾಲೆಂಜ್ ಇದೆ. ಮಾರ್ಕೆಟಿಂಗ್ ವಿಚಾರದಲ್ಲಿ ಜನರಿಗೆ ಅದು ಈಗ ಪ್ರಚಾರ ಆಗ್ಬೇಕು ಸರ್, ಸಾಕಷ್ಟು ಪ್ರಚಾರ ಆಗ್ಬೇಕು. ಇನ್ನೂ ಕೂಡ ಮಿಲೆಟ್ಸ್ ಬಗ್ಗೆ ಸಾಕಷ್ಟು ಪ್ರಚಾರ ಆಗ್ಬೇಕು. ಈಗ ಇರ್ತಕ್ಕಂಥದ್ದು ಸರಿ ಇಲ್ಲ. ಈಗ ನೋಡಿ, ಜೀನಿ ಅಂತಕ್ಕಂಥದ್ದು ನಮ್ಮ ಒಂದು ಅಂಗ ಸಂಸ್ಥೆ, ಅದು ಆತನಿಗೆ ಒಂದು ಸಪೋರ್ಟ್ ಸಿಕ್ತು, ಒಬ್ಬರಿಂದ ಫೈನಾನ್ಸಿಯಲ್ ಸಪೋರ್ಟ್ ಸಿಕ್ತು. ಫೈನಾನ್ಸಿಯಲ್ ಸಪೋರ್ಟ್ ಸಿಕ್ಕಾಗ ಆತನಿಗೆ ಆ ಪಬ್ಲಿಕ್ ಟಿವಿನಲ್ಲಿ ಪ್ರಚಾರ ಸಿಕ್ತು. ಆ ಪ್ರಚಾರದಿಂದಾನೇ ಆತ ಮೇಲ್ ಬಂದ. ಪ್ರಚಾರ ಕೂಡ ಬಹಳ ಮುಖ್ಯ. ಇವತ್ತು ಯಾವುದೇ ಒಂದು ವಸ್ತು ಇರ್ಬೋದು, ಒಂದು ಟೂತ್ ಪೇಸ್ಟ್ ಇರ್ಬೋದು, ಒಂದು ಯಾವ್ದೋ ಒಂದು ಒಂದು ಏನೋ ಚಿಕ್ಕಿ ಇರ್ಬೋದು, ಇನ್ನೊಂದು ಇರ್ಬೋದು, ಪ್ರಚಾರ ಬಹಳ ಮುಖ್ಯ. ಅಡ್ಡಿ ಇಲ್ಲ. ಈಗೇನು ಉತ್ಪನ್ನ ರೆಡಿ ಇರ್ತದ, ಒಂದು ಪದಾರ್ಥ ರೆಡಿ ಇರ್ತದ, ಅದು ಕೂಡ ಜನರಿಗೆ ಇಷ್ಟವಾಗಬೇಕು. ಹೌದು ಹೌದು, ಅವ್ರು ತಿನ್ನೋರಿಗೆ ಮೊದಲು ಇಷ್ಟ ಆಗ್ಬೇಕು. ನಾವು ಸ್ವಲ್ಪ ದಿನ ಅದನ್ನು ಉಚಿತವಾಗಿ ಕೊಡಬೇಕು, ಅಭ್ಯಾಸ ಆಗ್ಬೇಕು ತಿಂದು. ಈಗ ನಾವ್ ಯಾವ್ದಾದ್ರು ಒಂದು ಮನುಷ್ಯ ಒಂದ್ ಸೋಪ್ ಕೊಂಡ್ಕೊಬೇಕಾದ್ರೆ ನಾವೇನ್ ಮಾಡ್ತೀವಿ, ಆ ಬ್ರಾಂಡ್ ಅನ್ ಬಿಟ್ಟು ಬೇರೆ ಕೊಂಡ್ಕೊಳೋದೇ ಇಲ್ಲ, ನಾವ್ ಅದಕ್ಕೆ ಅಡಿಟ್ ಆಗ್ಬೇಕು. ಹೌದು, ಆ ತರ ಕೆಲಸ ಮಾಡಿ. ಈಗ ಗೋವಿಂದರಾಜ್ ಅವರು ಈ ವಿಚಾರದ ಬಗ್ಗೆ ತಾವೇನಾದ್ರೂ ಪ್ರಯೋಗ ಮಾಡಿದ್ದೀರಿ? ನಮ್ಮ ಜನರಿಗೆ ಯಾವ ಪದಾರ್ಥ ಇಷ್ಟ ಆಗ್ತದ, ನಾವು ಯಾವ್ದನ್ನ ಅವರಿಗೆ ಕೊಡಬೇಕು ಅನ್ನುವಂತದ್ರ ಬಗ್ಗೆ ಏನಾದ್ರೂ ತಾವು ತಿಳ್ಕೊಂಡಿದ್ದೀರಾ ಇಲ್ಲಿ ತನಕ? ಹೌದು, ಅದೇ ಒಂದು ಮೆಂಟಾಲಿಟಿ ಮಗ್ಳು ತಿಳ್ಕೊಬೇಕು ಸರ್ ನಾವು. ಈಗ ಯಾವುದೇ ಒಬ್ಬ ಕನ್ಸ್ಯೂಮರ್ಗೆ ಅವನಿಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನ ನಾವು ತಿಳ್ಕೊಬೇಕು, ಅಥವಾ ತಿಳುವಳಿಕೆಯನ್ನು ಮೂಡಿಸ್ಬೇಕು. ಈ ವಸ್ತುವನ್ನ ತಿಂದ್ರೆ, ಮಿಲೆಟ್ಸ್ ತಿಂದ್ರೆ ಏನಾಗತ್ತೆ, ವ್ಯಾಲ್ಯೂ ಹೈಡ್ರೇಟ್ಸ್ ಎಲ್ಲ ಬಂದಿದೆ ಇವಾಗ ಅನ್ನೋದನ್ನ ಅವರಿಗೆ ಅರಿವನ್ನ ಮೂಡಿಸ್ಬೇಕು. ಅದನ್ನ ಸಾಕಷ್ಟು ಪ್ರಚಾರ ಆಗ್ಬೇಕಾಗಿದೆ ಸರ್. ಈಗ ನೋಡಿ, ನವಣೆ ಲಡ್ಡು ಇರ್ಬೋದು, ಅಥವಾ ತಾವು ಪೀನಟ್ ಬಟರ್ ಅಂತ ಏನ್ ಹೇಳಿದ್ರಿ ಅದು ಇರ್ಬೋದು, ಯಾವ ಪದಾರ್ಥ ಇಷ್ಟ ಆಗ್ತದ ನಮ್ಮ ಮಕ್ಕಳಿಗಿರ್ಬೋದು ಅಥವಾ ದೊಡ್ಡವರಿಗಿರ್ಬೋದು, ಅದು ಇಷ್ಟ ಆಯ್ತು ಅಂತಂದ್ರೆ ಅದ್ರ ಮಾರ್ಕೆಟ್ ಮಾಡೋದು ಸರಳ ಆಗಿಬಿಡುತ್ತದೆ ನಮಗೆ. ಹೌದೌದು. ಈಗ ನಾವು ನೋಡಿ, ಆ ವಿಚಾರದಲ್ಲಿ ಒಂದು ಪ್ರಯೋಗ ಮಾಡಿದ್ದೇನೆ. ತುಮಕೂರು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಅಂಗನವಾಡಿ ಮಕ್ಕಳುಗಳಿಗೆ ಚಿಕ್ಕಿ ಕೊಡಿ ಅಂತೇಳಿ, ಒಂದು 5 ರೂಪಾಯಿ ಒಂದು ಚಿಕ್ಕಿ. ನಾವು ಅವ್ರಿಗೆ 4 ರೂಪಾಯಿ ಸಪ್ಲೈ ಮಾಡ್ತೀವಿ. ಅದನ್ನ ಮಾರ್ಕೆಟ್ ವ್ಯಾಲ್ಯೂ 5 ರೂಪಾಯಿ ಇದೆ, ನಮ್ಗೆ ಅದು 2.5 ರೂಪಾಯಿ ಬೀಳುತ್ತೆ. ಅದನ್ನ ನಮಗೆ ಕಡಿಮೆದಲ್ಲಿ ಕೊಡ್ತೇವೆ ನಾವು ಮಕ್ಕಳಿಗೆ, ಚಿಕ್ಕಿ ಕೊಡಿ ಅಂಗನವಾಡಿಗಳಲ್ಲಿ. ಸೊ ಒಂದು ಜಿಲ್ಲೆನಲ್ಲಿ 1000 ಅಂಗನವಾಡಿಗಳಿರುತ್ತೆ, ಒಂದೊಂದ್ರಲ್ಲಿ ಮಿನಿಮಮ್ ಅಂದ್ರೆ 25-100 ಮಕ್ಕಳು ಇರ್ತವೆ. ಅಷ್ಟು ಮಾರ್ಕೆಟಿಂಗ್ ಆಯ್ತು ಅಂತಾರೆ, ನಮಗೆ ಬೇಕಾದಷ್ಟು ಆಗುತ್ತಲ್ಲ. ಹೌದು ಹೌದು, ಆ ತರದಲ್ಲಿ ಆಗ್ಬೇಕು. ಆಗ್ಲೇ ತಾವು ಒಂದ್ ಮಾತು ಹೇಳಿದ್ರಿ, ಮಿಡ್ ಡೇ ಮೀಲ್ ನಲ್ಲಿ, ಏನು ಬಿಸಿಯೂಟದಲ್ಲಿ ಈ ಸಿರಿಧಾನ್ಯಗಳನ್ನ ಸರ್ಕಾರ ಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ರೆ ಸ್ವಲ್ಪ ನಮ್ಮಲ್ಲಿ ಬೇಡಿಕೆ ಏನು ಹೆಚ್ಚಾಗುವಂತ ಒಂದು ಇದ್ದೇ ಇರ್ತದ. ಹೌದು. ಆದ್ರೆ ನಾವು ಸರಬರಾಜು ಮಾಡುವಂತ ಒಂದು ತಯಾರಿ ಒಳಗಿಲ್ಲ ಅನ್ನುವಂತ ಮಾತನ್ನು ಕೂಡ ತಾವು ಹೇಳಿದ್ರಿ. ಹೌದು ಸರ್, ಹೌದು. ಒಂದು ವೇಳೆ ಸರ್ಕಾರ ಬಿಸಿಯೂಟದ ಸಂದರ್ಭದೊಳಗೆ ಇದನ್ನ ಕೊಟ್ರೆ, ಒಂದು ಒಪ್ಪಿಗೆಯನ್ನ ಕೊಟ್ರೆ, ರೈತರು ತಾವಾಗೆ ರೆಡಿ ಆಗಿಬಿಡ್ತಾರಲ್ಲ, ಅವರು ಸಿದ್ಧರಾಗಿಬಿಡ್ತಾರ. ಈಗ ನೋಡಿ, ನಾವು ಎಲ್ಲಾ ಮೇಳಗಳನ್ನ ಮಾಡದಂತ ಸಂದರ್ಭದಲ್ಲಿ ಎಲ್ಲಾ ಮೇಳಗಳಲ್ಲೂ ನಾವು ಸಿರಿಧಾನ್ಯದ ಊಟಗಳನ್ನೇ ಕೂಡ ಮಾಡಿಸಿರೋದು. ಸಿರಿಧಾನ್ಯದ ಬಜ್ಜಿ ಇರ್ಬೋದು, ಸಿರಿಧಾನ್ಯದ ಸ್ವೀಟ್ ಇರ್ಬೋದು, ಖಾರದ ಐಟಮ್ಸ್ ಇರ್ಬೋದು, ಎಲ್ಲವನ್ನೂ ಹರಲೆ ಮಾಡ್ತಿದ್ದೇವೆ. ಒಬ್ಬಟ್ಟು ಇರ್ಬೋದು, ಚಪಾತಿ ಇರ್ಬೋದು, ರೊಟ್ಟಿ ಇರ್ಬೋದು, ಎಲ್ಲ ಹರಲೆ ಮಾಡಿದ್ದೇವೆ. ಅವೇರ್ನೆಸ್ ಬರ್ಲಿಕ್ಕೆ ಸಾಕಷ್ಟು ಮಾಡಿದ್ದೇವೆ. ಅಂದ್ರೆ ನಾನು ಹೇಳದ್ನಲ್ಲ ಸರ್, ಹೆಲ್ತ್ ಕಾನ್ಸಿಯಸ್ ಇರ್ತಕ್ಕಂಥವ್ರು, ಅರ್ಬನ್ ಪೀಪಲ್ಸ್ ಅದಕ್ಕೆ ಸ್ವಲ್ಪ ಇದಾಗಿದ್ದಾರೆ. ಅದನ್ನ ಗ್ರೌಂಡ್ ಲೆವೆಲ್ಗೆ ಬರ್ಬೇಕದು. ಈಗ ಒಂದು ಕುರ್ಕುರೆ ಆ ಗ್ರೌಂಡ್ ಲೆವೆಲ್ ಬಂದಿದೆ, ಮಗು ಅಂಗಡಿಗೆ ಹೋದ ತಕ್ಷಣ ಕುರ್ಕುರೆ ಅನ್ನುತ್ತೆ. ಅದು ಟೇಸ್ಟ್ ಇಷ್ಟ ಆಗಿದೆ, ಮಾರ್ಕೆಟಿಂಗ್ ಇಷ್ಟ ಆಗಿದೆ, ಪ್ರಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದೆ, ಆ ಊರು ಆಗ್ಬೇಕು. ಆಮೇಲೆ ಫಸ್ಟ್ ಯಾವುದೇ ಒಂದು ವಸ್ತು ಆಗ್ಲಿ ಬೆಳೀತಕ್ಕಂಥದ್ದು ಬಹಳ ಮುಖ್ಯ. ರೈತ ಬೆಳಿಲಿಲ್ಲ ಅಂದ್ರೆ ನಾವ್ ಎಷ್ಟೇ ಮಾತಾಡಿದ್ರು ಅದು ಪ್ರಯೋಜನ ಇಲ್ಲ. ಒಳ್ಳೇದು. ಗೋವಿಂದರಾಜ್ ಅವರೇ, ಸಾಕಷ್ಟು ವಿಚಾರಗಳನ್ನ ತಾವು ತಮ್ಮ ಅನುಭವಗಳ ಮೂಲಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ. ತಮ್ಮ ಜೊತೆಗೆ ಸಂಪರ್ಕ ಸಾಧಿಸೋದಕ್ಕ ನಮ್ಮ ರೈತರಿಗೆ ತಮ್ಮ ನಂಬರ್ ಅನ್ನ ಕೊಡ್ತೀರಿ? 9535155407. ಒಳ್ಳೇದು. ಗೋವಿಂದರಾಜ್ ಅವ್ರು ಹೇಳಿದಂತ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ ರೈತ ಬಾಂಧವರೇ, ತಾವು ಬರ್ಕೊಳ್ಬಹುದು. 9535155407. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಗೋವಿಂದರಾಜು ಅವರ ಜೊತೆಗೆ ಮಾತಾಡಬಹುದು, ಅವರ ಅನುಭವಗಳನ್ನ ಪಡ್ಕೊಳ್ಬಹುದು. ಒಳ್ಳೇದು ಗೋವಿಂದರಾಜು ಅವರೇ. ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ವಿಶೇಷವಾಗಿ ಸಿರಿಧಾನ್ಯಗಳ ಕೃಷಿ ಬಗ್ಗೆ, ಸಿರಿಧಾನ್ಯಗಳ ಸಂಸ್ಕರಣೆ ಬಗ್ಗೆ, ಮಾರಾಟದ ಬಗ್ಗೆ ಸಾಕಷ್ಟು ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ನಮ್ಮ ರೈತರಿಗೆ ಈ ತಮ್ಮ ಮಾತುಗಳಿಂದ ಒಳ್ಳೆ ಪಾಠ ಸಿಕ್ಕಿದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ನಮ್ಮ ಜೊತೆಗೆ ತಮ್ಮ ಸಮಯ ಕೊಟ್ಟು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಸಾವಯವ ಉತ್ಪನ್ನಗಳ ಮೌಲ್ಯವರ್ಧನೆ ಹಾಗೂ ಸಿರಿಧಾನ್ಯಗಳ ಮಹತ್ವ ಕುರಿತು ತುಮಕೂರು ಜಿಲ್ಲಾ ಪ್ರಾಂತೀಯ ಸಾವಯವ ಒಕ್ಕೂಟದ ಅಧ್ಯಕ್ಷರಾಗಿರುವ ಗೋವಿಂದರಾಜು ಅವರೊಂದಿಗಿನ ಸಂದರ್ಶನದ 2ನೇ ಭಾಗವನ್ನು ಕೇಳಿದಿರಿ.

ಜಗ ಜಟ್ಟಿ ಭಕ್ತಿಯ ರಾಟಿ ಹಾಕಿ ಮನಸ್ಸಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಮದಗೊಂಡ ಗುರವಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ಕೊಟ್ಟಿ ತೊಳದಿ ಗದಿಗಿಗೆ ಆ ದೈವ ಕೂಡಿ ಜೋಗಳಾರಿ ಎನಗಲ್ಲ ಎನ್ನ ಗುರವಿಗೆ ದೈವ ಕೂಡಿ ಜೋಗಳಾರಿ ಎನಗಲ್ಲ ಎನ್ನ ಗುರವಿಗೆ ಭೇಟಿ ಮಧ್ಯ ರಾತ್ರಿಗೆ ಪದ್ಮವ ಘಟ್ಟಿ ಆಕೆ ಮನದೊಳು ನಟ್ಟಿ ನೋಡ್ಯಾಳ ರೂಪಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ದೈವ ಕೂಡಿ ಜೋಗಳ ಇವಾಗಲ್ಲ ಎನ್ನ ಗುರವಿಗೆ ಹೊಂಟಿ ರಾತ್ರಿ ಯಾಳಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ದೈವ ಕೂಡಿ ಜೋಗಳಾಡಿ ಎನಗಲ್ಲ ಎನ್ನ ಗುರವಿಗೆ ಗೌಡರ ಮನೆಗೆ ಹೋಗಿ ಮುಖನ್ಗ ರೊಟ್ಟಿ ಖಾಲಿ ಮಾಡಿದ ತಟ್ಟಿ ಒಂದೇ